ಗಂಡನ ಗೋವಿಲ್ದನ ಗೋವಿಲ್ದನ ಕಂಡೇನ ಗೋವಿಲ್ದನ ಕಂಡೇನ ಗೋವಿಲ್ದನ ಕೃಷ್ಣನ ಕಂಡೇನ ಗೋವಿಲ್ದನ ಕೃಷ್ಣನ ಕಂಡೇನ ಗೋವಿಲ್ದನ ಶ್ರೀ ಕೃಷ್ಣನ ಕಂಡೇನ ಗೋವಿಲ್ದನ ಶ್ರೀ ಕೃಷ್ಣನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಲ್ದನ ಶ್ರೀ ಕೃಷ್ಣನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಲ್ದನ ಕೇಶವ ನಾರಾಯಣ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಜಯ ಜಯ ಜಯನ ನಮ್ಮ ವಾಸುದೇವ ಸುತ ಸಾಸಿರ ನಾಮದ ಶ್ರೀ ಋಷಿಕೇಶನ ಶಯನ ನಮ್ಮ ವಾಸುದೇವ ಸುತ ಸಾಸಿರ ನಾಮದ ಶ್ರೀ ಋಷಿಕೇಶನ ಶಯನ ನಮ್ಮ ವಾಸುದೇವ ಸುತ ಕಂಡೇನ ಗೋವಿಂದ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಪುರುಷೋತ್ತಮ ಪುರುಷೋತ್ತಮ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನರಕ್ಷಕನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನೇರನು ಬೇದನು ನೇರನು ಬೇದನು ನೇರನು ಬೇದನು ಬೇನು ರಚನಿಗಳ ಕಂಡೇನ ಗೋವಿಂದನ ಶ್ರೀ ಕೃಷ್ಣನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಂದನ ಶ್ರೀ ಕೃಷ್ಣನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಂದನ ಹಾ